ದೈತ್ಯರಿಗೆ ಭಯ ಭದ್ರತೆಯನ್ನು ಮಾಡುತ್ತ ವೈರಿಗಳಿಗೆ ಬಾಲನಂದನಂತೆ ತೋರುತ್ತ ಮೂಢರಿಗೆ ರೌದ್ರಪತಿಯಂತೆ ಕಾಣುತ್ತ ಎರಡು ಹಸ್ತಗಳನ್ನು ಜೋಡಿಸಿ ಬಂದು ನಮ್ಮನ್ನು ದಾರೆಂದು ಕೇಳುವನು ನೂರಿದ ಅವನರೈ ಗಂಭೀರ ಚಂದಿರ. ಓಹೋ ದೇವ, ನಮಗೆ ಸುಂದರ ಸಾರಥಿ ಸಾರಥಿ ಎನ್ನುವರು ತಾವುದಾರು ದೊರೆಯೇ ಕರ್ಪೂರದ ಉರಿಯೇ. ಏಯ್ ಸಾರಥಿ, ನಾನು ದಾರೆಂದರೆ ಶಹಬ್ಬಾಸ್. ನೂರ ಒಂದು ಮಂದಿ ಕೌರವರು ಹೇಳು ತಂದಿದ್ರ ರಾಷ್ಟ್ರನಿಗೆ ಜ್ಯೇಷ್ಠ ಪುತ್ರನೆಂದನು ಶಹಬ್ಬಾಸ್. ಸಿಂಹಪೀಠದ ಮೇಲೆ ಕುಳಿತುಕೊಂಡು ಸಮಾನದಿಂದ ರಾಜ ಪರಿಪಾಲನೆಯನ್ನು ಮಾಡುವಂತ ದುರ್ಯೋಧನ ಭೂಪಾಲನೆಂದು ತಿಳಿಯರೈ ಗಂಭೀರ ಸಪ್ತಾದಿ ಚಂದಿರ. ದುರ್ಯೋಧನ ಭೂಪಾಲನ ಆದ್ರೆ ಬಹಳ ಸಹಜವಾಯಿತು, ಕುಳಿತಂತ ಜನರಿಗೆ ಬಹುರಮ್ಯವಾಗಿ ತೋರಿತು. ತಮ್ಮ ಇರುವ ರಾಜಮಂದಿರವನ್ನು ಬಿಟ್ಟು ನೆರೆದಿರುವ ಈ ಸಬದ್ದಡಿಗೆ ಬಂದ ತಾತ್ಪರ್ಯವೇನ್ರಿ ಬುದ್ಧಿ ಸಾರಥಿ? ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ, ಹೌದು ನೋಡ್ರಿ, ಆ ಮಂದಮತಿಯಾದ ಪಾಂಡವರನ್ನು ಸೂಜನಲ್ಲಿ ಸೋಲಿಸಿ ಅರಣ್ಯಕ್ಕೆ ಕಳಿಸಿರುವೆನು. ಅರಣ್ಯದಲ್ಲಿ ಪಾಂಡವರು ಯಾವ ಸ್ಥಿತಿಯಲ್ಲಿದ್ದಾರೆ ಎಂಬುದನ್ನು ನೋಡುವುದಕ್ಕೆ ಬರೋಣವಾಯಿತರ ಸಾರಥಿ. ಅದೇ ಜಾಗೃತಿ ಬಂದ್ರೆ ಬಹಳ ಸಹಜವಾಯ್ತು, ಮುಂದೆ ನಮ್ಗೆ ಆಜ್ಞೆಯನ್ನು ಪೇಳಿದ್ರಿ ದೇವ. ಸಾರಥಿ ನಿನಗೆ ಆಜ್ಞೆವೇನೆಂದರೆ, ಹೌದ್ರಿ, ಎನ್ನ ಇದ ಮಿತ್ರನಾದ ಕರ್ಣನನ್ನು ಅತಿ ಜಾಗ್ರತೆಯಿಂದ ಕರೆಸುವಂತವನಾಗಲ ಸಾರಥಿ. ಅತಿ ಜಾಗೃತಿ ಏನು ಚಿಂತವಿಲ್ಲ ಕರೆಸ್ತೇವ್ರಿ ಬುದ್ಧಿ. ಬಂದವರು ತಾವುದಾರ ಸ್ವಾಮಿ ಹೋ ಹೋ ಎಂದು ವಿಚಾರಿಸುವೆ. ಚಟಸ್ಪಟ ದರ್ಪಟ ಧನುಧಾರಿ ಕಂದರ್ಪದೋಳು ಲೆಟಲಿ ನೆನಸುತ್ತಲಿ ಪ್ರಭಯದಂತ ಪ್ರಕಟಕರ್ತನಾಗಿ ಮಾತನಾಡಿಸುವ ಪಟು ಪಟನೆ ಶಹಬ್ಬಾಸ್. ನೀನು ದೇವನ ಸೇವಕ ಭದ್ರನ ಪಾವಕ. ಓಹೋ ದೇವ, ನಮಗೆ ಸುಂದರ ಸಾರಥಿ ಸಾರಥಿ ಎನ್ನುವರು ಯಾವುದಾರು ಪುಂಡ ಕಲಿ ಪ್ರಚಂಡ. ಸಾರಥಿ ನಾನು ನಾರಂದರೆ ಶಹಬ್ಬಾಸ್. ನಮ್ಮ ಮಾತೆಯಾದ ಕುಂತಿಯು ಭೋಜರಾಜರೆಂಬ ತಮ್ಮ ತಾತನ ಅನುಗ್ರಹದಲ್ಲಿರುವಾಗ ಶಹಬ್ಬಾಸ್ ದುರ್ವಾಸ ಮುನಿಯು ಮಂತ್ರವನ್ನು ಉಪದೇಶಿಸಿ ಅನುಗ್ರಹದಿಂದ ತಾಯಿ ಕುಂತಿಯು ನದಿಗೆ ಜಲವನ್ನು ತರಲಿಕ್ಕೆ ಹೋದಾಗ ಶಹಬ್ಬಾಸ್ ಮಂತ್ರ ಮನಪೂರ್ವಕ ಸೂರ್ಯನನ್ನು ಸ್ಪರ್ಶಿದ ಕ್ಷಣವೇ ಗರ್ಭಧಾರಿಯಾದಳು. ಹೌದ್ರಿ, ಪುರುಷನಿಲ್ಲದ ಪ್ರಸ್ತುತಿಯಾದನೆಂದು ಸೂರ್ಯನನ್ನು ಸ್ಪರ್ಶಿದ ಕ್ಷಣವೇ ಶಹಬ್ಬಾಸ್ ಕಟ್ಟ ಕಡಲನ್ನು ಬಿಸಿಲಿನಂತೆ ಕಿರಣದಿಂದ ಬಹುಮನಲ್ಲಿ ಕೆರಳಿ ಬಿದ್ದಿರುವೆ ಶಹಬ್ಬಾಸ್. ಯಾರೈ ಸಾರಥಿ ರಾಜೇಂದ್ರ ಭೂಪತಿ ಸಹಸ್ರ ಸೂರ್ಯನ ಪ್ರಕಾಶದಂತೆ ಇದರಿಗೆ ಬಂದು ಎಲ್ಲನ್ನು ತರಕಿಸದೆ ಶಹಬ್ಬಾಸ್ ನದಿಯಲ್ಲಿ ನೂಕಿದ್ರಲ್ಲ ಶ್ರೀಹರಿ ಅಂತಃಕರಣದಿಂದ ಅಂಬಿಗಾಲನ ಹಂಬಲಿಸಿ ಬಂದು ಎಲ್ಲನ ಸಂಭ್ರಮದಿಂದ ಗಂಭೀರನಾಗುವರೆಗೆ ಬೆಳೆಸಿದನು. ಹೌದ್ರಿ, ಪ್ರೀತಿಯಿಂದ ಪರಶುರ ಮನೆ ಬಳಿಗೆ ಹೋಗಿ ಶಾಸ್ತ್ರ ವಿದ್ಯೆಗಳನ್ನು ಕಲಿತು ಶಹಬ್ಬಾಸ್ ದುರ್ಯೋಧನ ಮಹಾರಾಜರಿಗೆ ತಲೆಯನ್ನು ಬಾಗಿ ವೀರಾದಿ ವೀರರೋಳು ಮಲ್ಲ ವಿತ್ತದಲ್ಲಿ ಪಾಂಡವರಿಗೆ ತಂಡ ಮಹಾತಂಡವನ್ನು ಸಂರಕ್ಷಿಸಿ ಶಹಬ್ಬಾಸ್ ಕವಚ ಕುಂಡಲವನ್ನು ಧರಿಸಿಕೊಂಡಂತ ಕರ್ಣ ಬಹದ್ದೂರನನ್ನು ತಿಳಿದ ಸಾರಥಿ ಅತಿ ಜಾಗೃತಿ. ಕರ್ಣ ಬಹದ್ದೂರನಾದ್ರೆ ಬಹಳ ಸಹಜವಾಯಿತು, ಮುಂದೆ ನಮಗೇನ ಆಜ್ಞಾ ಹೇಳಿದ್ರಿ ಬುದ್ಧಿ. ಸಾರಥಿ ನನಗೆ ಮುಂದೆ ಆತ್ಮವೇನಂದ ಏನಿರುವುದ್ರಿ? ಎಲ್ಲ ಒಡೆಯನಾದ ದುರ್ಯೋಧನ ಮಹಾರಾಜನು ದಾವಲಿರುವನು ಶಹಬ್ಬಾಸ್ ಹೇಗೆ ತೋರಿಸಿಕೊಡುವಂತವನಾಗಲ ಸಾರಥಿ ಅತಿ ಜಾಗೃತಿ. ತಮ್ಮ ಬಲಭಾಗದಲ್ಲಿರುವರು ನೋಡಿಕೊಳ್ಳಿರಿ, ಎರಡು ಮಾತಾಡಿಕೊಳ್ಳಿರಿ. ನಮ ನಮ ರಾಜೇಂದ್ರನೇ ನಿಮ್ಮ ಪಾದಕ್ಕೆ ವಂದಿಸಿದನು. ಅಷ್ಟೈಶ್ವರ್ಯವಾಗಲಿ ಹೇಳುವಂತವನಾಗುವ ಅಂಗರಾಜನೇ ಮಹಾತೇಜನೆ. ಹೇ ರಾಜೇಂದ್ರನೇ, ಈ ವೇಳದಲ್ಲಿ ಎನ್ನನ್ನು ಕರೆಸಿದ ಕಾರಣವೇನು ಮತ್ತು ಗೈದರವರೇನು? ಶಹಬ್ಬಾಸ್ ನಿಮ್ಮ ಸೈನ್ಯದಲ್ಲಿ ಇರುವ ದ್ರೋಣು ಶಕುನು ಇವರು ಏನಾದರೂ ನಿಂದೆ ಮಾತನಾಡಿರುವರೇನು? ತಡಿಯ ನನಗೆ ಅಪ್ಪಣೆಯನ್ನು ಕೊಟ್ಟರ ಜಡುಮತಿಗಳಿಗೆಲ್ಲ ಸೆಳೆನಾಶ್ಯವನ್ನು ಮಾಡಿ ಅನ್ನ ಖಡಗಕ್ಕೆ ಅವತ್ತೆಲ್ಲ ಕೊಡುವೆನು. ಶಹಬ್ಬಾಸ್ ಏನನ್ನಿತ್ತಿ ರಾಜ್ಯ ರವಿಕೋಟ ತೇಜ ಕರ್ಣಬಹದ್ದೂರನೇ ಕೇಳು. ಶಹಬ್ಬಾಸ್ ನಮ್ಮ ಚತುರಂಗ ಮಾರ್ಬಲ್ಯವನ್ನು ಶೃಂಗರಿಸಿ ಸಿದ್ಧಪಡಿಸಿ

ಅಲ್ಲೇ ತಮ್ಮ ಬಲಭಾಗದಲ್ಲಿರುವರು ನೋಡಿಕೊಳ್ಳಿರಿ, ಎರಡು ಮಾತಾಡಿ. ನಮೋ ನಮೋ ರಾಜ, ನಿಮ್ಮ ಪಾದಕ್ಕೆ ವಂದಿಸುವೆ. ಅಷ್ಟೈಶ್ವರ್ಯವಾಗಲಿ, ಹೇಳುವಂತವನಾಗುವನ ಪಾಲಿಕ ಸತ್ಯ ಸೇವಕ. ಚಿತ್ರಸೈನ ಮಹಾರಾಜನೇ. ಹೇ ವನಪಾಲಿಕನೇ, ಇವತ್ತಿನ ದಿವಸ ಏನು ಕಾರಣದಿಂದ ಇಲ್ಲಿಗೆ ಗಮಿಸಿರುವಿ? ಶಹಬ್ಬಾಸ್. ಜಾಗೃತಿಯಿಂದ ಪೇಳಬೇಕು ವನಪಾಲಿಕ ಕುಂಟ ಬಾಲಕ. ಹೇ ಮಹಾರಾಜನೇ. ಶಹಬ್ಬಾಸ್. ಎಂತ ಮರಿ ಮೋಸಕ್ಕೆ ಒಳಗಾದೆನು? ಶಹಬ್ಬಾಸ್. ಆ ಹಸ್ತನಾವತಿಯ ಒಡೆಯನಾದ ದುರ್ಯೋಧನನು ಸರ್ವ ದಂಡದೊಂದಿಗೆ ಬಂದು ಶಹಬ್ಬಾಸ್ ನಮ್ಮ ವನವನ್ನೆಲ್ಲ ಹಾಳು ಮಾಡ ಹತ್ತಿದ್ದಾರೆ. ಆ ಕುಲ್ಲ ಕವರವರನ್ನು ಕೊಲ್ಲುವುದಕ್ಕೆ ನಡೆಯುವಂತವರಾಗು ರಾಜ ರವಿಕೋಟಿ ತೇಜ. ಸಾರಥಿ, ಆ ದುಷ್ಟ ದುರ್ಯೋಧನನು ಬಂದು ನಮ್ಮ ವನವೆಲ್ಲ ಹಾಳು ಮಾಡುವನಂತೆ. ಸಸ್ಯಕ್ಕೆ ಆ ದುಷ್ಟನ ಸೈನ್ಯವನ್ನು ಸಂಹರಿಸುವುದಕ್ಕೆ ತಡ ಮಾಡದ ರಥವನ್ನು ಬಿಡುವಂತವನಾಗಲೇ ಸಾರಥಿ. ವನವೆಂದು ಗೊತ್ತಿಲ್ಲವೇ ಹಾಗೆ? ಸಬ್ಬ ಸಬ್ಬ ಎಲ್ಲ ನಿಮ್ಮ ರುಂಡವನ್ನು ಹಾರಿಸಿ ಬಿಡುವೆನು. ಸುಮ್ಮನೆ ಶರಣು ಬಂದರೆ ನಿನಗೆ ಬಿಡುವೆನು. ಸಬ್ಬ ಇಲ್ಲದಿದ್ದರೆ ನಿನ್ನ ಶಿರ ಹರಿವನು ಕಂಡೆ ಅದಮ ಮಹಾಭಂಡ. ಚಿತ್ರ ಸಾಲೆ ಬಾಳಿಯ ನಳ್ಳಿನಂತೆ ತೋರುವ ನೀನು ನನಗೆ ಹೌದೆಲ್ಲ ಆಗಬೇಡ. ಹಾಗೆ ಬಂದಿದೆ ಹಾಗೆ ತಿರುಗಿ ಹೋಗುವಂತವನಾಗು ಚಿತ್ರ ಮಾಡುವನಿಗೆ ಚಿತ್ರ. ಬಹದ್ದೂರ ಕರ್ಣನೇ ಕೇಳು. ಸಪ್ಪ ಇದು ಅಲ್ಲದೆ ಮತ್ತಾದ್ರೂ ಹೇಳುವನು ಕೇಳುವಂತ ಅದು ಏನಿರುವ ಜಾಗ್ರತೆಯಿಂದ ಬಗಲುವಂತ ಕಾಳಗವನ್ನು ಮಾಡದೆ ಎನ್ನ ಮೋಹನಾಸ್ತ್ರಕ್ಕೆ ಅಂಜಿ ಓಡಿ ಹೋದನು. ಎಲೈ ಸಾರಥಿ ರಾಜೇಂದ್ರ ಭೂಪತಿ, ಮತ್ತೆ ಯಾರಾದರೂ ಯುದ್ಧಕ್ಕೆ ಬರುವರಿದ್ದರೆ ಪರ ಹೇಳುವಂತವನಾಗಲ ಈ ಸಾರಥಿ. ಅಂಧಕನ ಮಗನೇ ಶಹಬ್ಬಾಸ್, ಅಷ್ಟೈಶ್ವರ್ಯ ದುಂದಗಾರಿಕೆಯಲ್ಲಿ ತಿರುಗಾಡುತ್ತ ಬಂದು ಎನ್ನ ವನವನ್ನು ನಾಶ ಮಾಡಿದೆಯಾ ಮೂರ್ಖ? ಮೂರ್ಖನೇ, ನಿನ್ನನ್ನು ನಾಶ ಮಾಡುವುದಕ್ಕೆ ಯಮರೂಪದ ಶಸ್ತ್ರವನ್ನು ಬಿಡುವೆನು. ಸೈರಿಸಿಕೊಳ್ಳುವಂತವನಾಗಲ ದುರ್ಯೋಧನ ಮಾಡುವೆನು ಮರ್ದನ. ದುಷ್ಟ ಹಮ್ಮಿನ ಮಾತುಗಳನ್ನಾಡುತ್ತೀಯ. ಶಹಬ್ಬ ಶಹಬ್ಬಾಶ್. ಯುದ್ಧ ಮಾಡುವನಾದರೆ ನಿರ್ಧರಿಸು, ಯೋಜನೆಯನ್ನು ಮಾಡಬೇಡ. ಶಹಬ್ಬಾಶ್ ಶಹಬ್ಬಾಶ್. ಒಬ್ಬರಕ್ಕಿಂತ ಒಬ್ಬರು ಕೌರವ ಸೈನ್ಯದಲ್ಲಿ ಇಂಥ ಕೆಲಸಕ್ಕೆ ಬಲು ಸಮರ್ಥರಿದ್ದಾರೆ. ಕಡ್ಡಿಯ ಮುಂದೆ ಕಡ್ಡಿಯನ್ನು ಕರೆದು ತೋರಿಸಿದಂತೆ ನನಗೆ ಅಂಧಕ ಮಗನೆಂದು ಆಡುವೆಯ. ಶಹಬ್ಬಾಶ್ ಶಹಬ್ಬಾಶ್. ಎಲೈ ಮೂರ್ಖನೇ, ಎಲೈ ಭಂಡನೆ. ಕರ್ಣನು ಸೋಲಿಸಿದನೆಂದು ಕಣ್ಣು ಕೆಂಪಗೆ ಮಾಡಿ ಕಾಗೆಯಂತೆ ಕಂಗೆಟ್ಟು ಬರುತ್ತೀಯ. ಶಹಬ್ಬಾಶ್. ಎನ್ನಗಳೆಯ ಅರ್ಭಟಕ್ಕೆ ಅಂತರಿಕ್ಷದಲ್ಲಿ ಇರುವ ದೇವತೆಗಳು ಭಯಗ್ರಸ್ತರಾಗುವರು. ಶಹಬ್ಬಾಶ್ ಶಹಬ್ಬಾಶ್. ನೋಡುವಂತವನಾಗಲ ಈ ಮೂಡ ಒಳಗೆ ಬಂದಿತ್ತು ನಿನಗೆ ಕೇಡ. ಬಲಯಲಯ ಅದಮನಾದ ದುರ್ಯೋಧನನೇ ಕೇಳು. ಶಹಬ್ಬಾಶ್. ಹುಚ್ಚು ಹತ್ತಿದ ಸುನಕನಂತೆ ಎಚ್ಚರವಿಲ್ಲದೆ ಹಲಬಬೇಡ. ಎಲಾ ಭಂಡನೆ, ಎಲೈ ಸಂಡನೆ. ಎನ್ನ ಹಸ್ತದಲ್ಲಿರುವ ಮೋಹನಾಸ್ತ್ರದಿಂದ ನಿನ್ನ ಎರಡೂ ಕೈಗಳನ್ನು ಕಟ್ಟಿಯುಗಿವೆನು. ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲುವಂತವನಾಗು ಕೊಲ್ಲ ಗುರಿ ಮರಿವನೇ ಅಲ್ಲ. ಎಲೈ ಸಂಡನೆ, ಎಲೈ ಭಂಡನೆ. ಇದುವಲ್ಲದೆ ಮತ್ತಾದರೆ ಯುದ್ಧ ಕೇಳುವಂತವನ ಅದೇನಿರುವುದು ಜಾಗ್ರತೆಯಿಂದ ತಿಳಿಸುವಂತವನಾಗು. ಯಾವ ಪುಂಡನೋ ಯಾವ ಪುಂಡನೋ ಬಾಯಿ ಐಶ್ವರ್ಯವನ್ನು ತೋರಿಸಿ ಮತ್ತು ನಮ್ಮ ವನವೆಲ್ಲ ಹಾಳು ಮಾಡಿರುವನು. ಈ ಅದಮನನ್ನು ಥಟ್ಟನೆಯನ್ನ ಮೋಹನಾಸ್ತ್ರದಿಂದ ಈ ಭೂಮಿಗೆ ಕಟ್ಟಿ ಉರುಳಿಸಿರುವನು. ಎಲೈ ಸಾರಥಿ ರಾಜೇಂದ್ರ ಭೂಪತಿ, ಸದ್ಯಕ್ಕೆ ಈ ಅದಮನನ್ನು ಒಯ್ದು ಪಟ್ಟಣದಲ್ಲಿ ನೂಕುವಂತವನಾಗಲ ಸಾರಥಿ. ಆಗಿ ಜಾಗೃತಿ, ಏನು ಚಿಂತೆ ಮಾಲೆಂಗೈ ಆಗೆ ಮಾಲೆಂಗನ